ಟಿ ಶ್ರೀನಿವಾಸ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ. ಬಳಿಕ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ಎ ಸುಮನ ಅವರೊಂದಿಗಿನ ಸಂದರ್ಶನ. ಕೊನೆಯಲ್ಲಿ ನೋಆಲ್ಗಿ ಫೋಲಿಯರ್ ಸ್ಪ್ರೇ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಚಂಡಮಾರುತದಿಂದ ಉಂಟಾಗುವ ಹಾನಿಯನ್ನು ನೀವು ತಡೆಯಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಮನೆಯಲ್ಲಿ ನೀವು ಸುರಕ್ಷಿತವಾಗಿರಬಹುದು. ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ನಿಮ್ಮ ಮನೆಯನ್ನು ಸುರಕ್ಷಿತವಾಗಿರಿಸಿ. ಜೊತೆಗೆ ಈ ಎಚ್ಚರಿಕೆಗಳನ್ನು ಪಾಲಿಸಿ. ವಿದ್ಯುತ್ನ ಮೇನ್ ಸ್ವಿಚ್ ಹಾಗೂ ಗ್ಯಾಸ್ ಸಂಪರ್ಕ ಕಡಿತಗೊಳಿಸಿ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಳ್ಳಿ. ರೇಡಿಯೋ ಕೇಳಿ, ಅಧಿಕೃತ ಮುನ್ಸೂಚನೆಗಳತ್ತ ಮಾತ್ರ ಗಮನಹರಿಸಿ. ಅಧಿಕೃತ ಮುನ್ಸೂಚನೆ ಜಾರಿಯಾಗಿಲ್ಲದಿದ್ದಲ್ಲಿ ಬೇರೆಯವರ ಮೇಲೆ ಭರವಸೆ ಇಡಬೇಡಿ. ಕುದಿಸಿದ ಅಥವಾ ಕ್ಲೋರಿನ್ ಯುಕ್ತ ನೀರನ್ನು ಮಾತ್ರ ಕುಡಿಯಿರಿ. ಒಂದು ವೇಳೆ ಯಾವುದೇ ಕಾರಣದಿಂದ ನಿಮ್ಮ ಮನೆ ಸುರಕ್ಷಿತವಲ್ಲದಿದ್ದರೆ ಚಂಡಮಾರುತ ಬರುವ ಮುಂಚೆ ಅದನ್ನು ತೊರೆಯಿರಿ. ಸಾವಧಾನವೇ ಜೀವ ರಕ್ಷಿಸುವ ಕೊಂಡಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆಯಿದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಸಹ ಸಂಶೋಧಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನಿವತ್ತು ಮಾತಾಡಬೇಕು ಅಂತ ಬಯಸಿರೋ ಒಂದು ಟಾಪಿಕ್ ಅಂತ ಅಂದರೆ ಜೇನು ಕೃಷಿಯ ಉತ್ಪನ್ನಗಳು. ಈ ಜೇನು ಕೃಷಿ ಮಾಡೋದ್ರಿಂದ ನಮಗೆ ಏನೇನು ಉತ್ಪನ್ನಗಳಾಗ್ತವೆ, ಈ ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಮೊದಲನೇದಾಗಿ ಜೇನು, ಹೆಸರಿನಲ್ಲೇ ಇರುವ ರೀತಿ ನಮಗೆ ಜೇನುತುಪ್ಪ ಅತಿ ಹೆಚ್ಚುವಾಗಿ ಸಿಗುತ್ತದೆ. ಇದು ಪ್ರಕೃತಿಯಲ್ಲಿ ದೊರೆಯುವಂತಹ ಒಂದು ಆಹಾರದಲ್ಲಿ ಇದು ಪ್ರಥಮ ಸ್ಥಾನವನ್ನು ಪಡೆದಿದೆ ಈ ಜೇನುತುಪ್ಪ. ಈ ಜೇನುತುಪ್ಪ ಅಲ್ಲದೆ ನಾವು ಜೇನು ನೊಣದ ಮೇಣವನ್ನು ಸಹ ಪಡೆಯಬಹುದು ಮತ್ತು ರಾಜಶಾಹಿ ರಸವನ್ನು ಪಡೆಯಬಹುದು, ಜೇನು ವಿಷ ಪಡಿಬಹುದು, ಜೇನು ಅಂಟು ಪಡಿಬಹುದು. ಜೇನುತುಪ್ಪ ಪಡೆದ್ಮೇಲೆ ಇದರಿಂದ ಉಪಯೋಗಗಳೇನು ಅಂತ ಅಂದರೆ, ಒಂದು ಕೆ ಜಿ ಉತ್ಕೃಷ್ಟವಾದ ಜೇನು 5 ಕೆಜಿ ಹಾಲಿಗೆ 1.5 ಕೆಜಿ ಮಾಂಸಕ್ಕೆ 40 ಕಿತ್ತಳೆ ಹಣ್ಣು 50 ಮೊಟ್ಟೆಗಳು 12 ಕಿಲೋ ಸೇಬು 19 ಕಿಲೋ ಬೀನ್ಸ್ ಮತ್ತು 20 ಕಿಲೋ ಕ್ಯಾರೆಟ್ಗೆ ಸಮಾನ ಆದಂಥ ಒಂದು ಪೌಷ್ಟಿಕಾಂಶವನ್ನು ಹೊಂದಿರುತ್ತದೆ. ಇದಲ್ದಲೇ ಮನುಷ್ಯನ ದೇಹಕ್ಕೆ ಬೇಕಾದ ಸುಮಾರು 80 ವಸ್ತುಗಳು ಸಹ ಈ ಜೇನಿನಲ್ಲಿ ಅಡಕವಾಗಿರುತ್ತವೆ. ಅವ್ಯಾವಂದರೆ ಕ್ಯಾಲ್ಸಿಯಂ, ಸೋಡಿಯಂ, ಮೆಗ್ನೀಷಿಯಂ, ಕಬ್ಬಿಣ, ಗಂಧಕ, ರಂಜಕ, ಇದಲ್ದಲೇ ಸುಮಾರು ವಿಟಮಿನ್ಸ್ಗಳು ಯಾವುದು A, B, B2, B3, B5, B6 ಹಾಗೂ ವಿಟಮಿನ್ ಕೆಗಳನ್ನು ಸಹ ಹೊಂದಿರುತ್ತದೆ. ಜೇನುತುಪ್ಪದ ಉಪಯೋಗ ಏನು ಅಂತಂದರೆ, ಇದನ್ನು ಸುಟ್ಟ ಗಾಯಗಳಿಗೆ ನಾವು ತಂಪು ಮಾಡಲನ್ನು ಬಳಸಬಹುದು. ಜೇನುತುಪ್ಪವನ್ನು ನಿರಂತರ ಸೇವಿಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಬೊಜ್ಜು ಕರಗಿಸಲು ಜೇನು ಒಂದು ಉತ್ತಮವಾದ ಆಹಾರ. ಜಠರ ಸಂಬಂಧ ಕಾಯಿಲೆ, ಕರುಳಿನ ಹುಣ್ಣಿಗೆ ಜೇನು ಒಂದು ಸಿದ್ಧ ಔಷಧ ಅಂತ ಕರಿಬೋದು. ಮಲಬದ್ಧತೆಯಿಂದ ನರಳುತ್ತಿರುವವರಿಗೆ ಇದು ತುಂಬ ಉಪಯೋಗಕಾರಿ ಆಗ್ತದೆ. ಇದಲ್ಲದೇ ಜೇನು ಮತ್ತು ನಿಂಬೆರಸವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕುಡಿದರೆ ಕಫ ನಿವಾರಣೆ ಆಗ್ತದೆ. ಮೂತ್ರಪಿಂಡಗಳ ಬಾವು, ಕಲ್ಲುಗಟ್ಟುವಿಕೆ, ಮೂತ್ರದ್ವಾರಗಳು ಸಣ್ಣದಾಗುವುದು ಮತ್ತು ಅದರ ಮೇಲಿನ ನಿಯಂತ್ರಣವು ಕಡಿಮೆಯಾಗುವುದು, ಇಂಥ ಮುಂತಾದ ರೋಗಗಳಿಗೆ ನಾವು ಜೇನುತುಪ್ಪವು ಸೇವಿಸೋದ್ರಿಂದ ಒಂದು ಉತ್ತಮವಾದ ಔಷಧಿಯನ್ನು ಹೊಂದಿದೆ. ಆಲ್ರೆಡಿ ಎಲ್ರಿಗೂ ಗೊತ್ತಿರಾಗೆ ಜೇನು ಒಂದು ಉತ್ತಮ ಔಷಧ. ಇದಲ್ಲದೇ ಜೇನು ಮೇಣ ಸಿಗ್ತದೆ. ಈ ಜೇನು ಮೇಣದ ಉಪಯೋಗಗಳೇನು ಅಂದರೆ, ಇದನ್ನು ಕೋಲ್ಡ್ ಕ್ರೀಮ್ಗಳಾಗಿ, ಲೋಷನ್ಗಳಾಗಿ ಮತ್ತು ಮುಲಾಮುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಮೇಣದ ಬತ್ತಿಯ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಬಣ್ಣಗಳು, ವಾರ್ನಿಷ್ಗಳು, ಪಾಲಿಷ್ಗಳು ತಯಾರಿಕೆಯಲ್ಲೂ ಸಹ ಬಳಸುತ್ತಾರೆ. ಇನ್ಸುಲೇಟರ್ ಆಗಿ ಮತ್ತು ಕೀಲು ಎಣ್ಣೆ ಆಗಿ ಬಳಸುತ್ತಾರೆ. ಗುಳಿಗೆಗಳು ಅಂದರೆ ಮಾತ್ರೆಗಳಿಗೆ ವರ ಕವಚ ತಯಾರಿಸಲು ಸಹ ಇದನ್ನು ಬಳಸುತ್ತಾರೆ. ಇಂಕುಗಳು ಮತ್ತು ಡೈಗಳನ್ನು ತಯಾರಿಸುವ ಕಾರ್ಖಾನೆಯಲ್ಲೂ ಸಹ ಬಳಸುತ್ತಾರೆ. ಇದಲ್ದಲೇ ಇನ್ನೊಂದೇನು ಜೇನು ವಿಷ ಅಂದೆ. ಈ ಜೇನು ವಿಷದ ಉಪಯೋಗ ಏನು ಅಂದರೆ, ಕೀಲು ನೋವು ಕಂಡು ಬಂದಲ್ಲಿ ಜೇನು ವಿಷದಿಂದ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಸಹ ಪಡೆಯುತ್ತಾ ಇದ್ದಾರೆ. ನರರೋಗಕ್ಕೆ ಜೇನು ವಿಷದ ಉಪಯೋಗವಿದೆ. ಹೀಗೆ ಅನೇಕ ರೀತಿ ಜೇನು ವಿಷದಿಂದನೂ ಸಹ ಉಪಯೋಗವನ್ನು ಇದೆ. ಈ ಜೇನು ಅರಳುಗಟ್ಟುತ್ತೆ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ. ಅರಳುಗಟ್ಟುವಿಕೆ ಅನ್ನೋದು ಒಂದು ಇದೊಂದು ಸ್ವಾಭಾವಿಕವಾದ ಕ್ರಿಯೆ, ಇದು ಒಂದು ನ್ಯಾಚುರಲ್ ಫಿನೋಮಿನ ಅಂತ ಕರೀತಾರೆ. ಅಂದರೆ ಇದು ಯಾವ ಹೂವಿಗೆ ಯಾವ ಮರಗಳಿಗೆ ಭೇಟಿ ಕೊಟ್ಟು ಅದರಿಂದ ಪರಾಗ ಮತ್ತು ಮಕರಂದವನ್ನು ಸಂಗ್ರಹಿಸಿದೋ ಅದರಿಂದ ಆಗಿ ಅದು ಅರಳುಗಟ್ಟುವುದು ಸಹಜ. ಈ ಅರಳುಗಟ್ಟುವುದು ಅಂದರೆ ನೀವು ಅಡಲ್ಟ್ರೇಷನ್ ಅಂತ ಅಂದ್ಕೊಳ್ತೀರಾ, ಅದು ತಪ್ಪು. ಹಾಗಾಗಿ ಅರಳುಗೊಟ್ಟಿಗೆ ಈ ಜೇನಿನಲ್ಲಿ ಒಂದು ಪ್ರಕೃತಿಯಾದ ಒಂದು ನಿಯಮ, ಅದು ನ್ಯಾಚುರಲ್ ಫಿನಾಮಿನಾ ಅಂತ ಕರೀತಾರೆ. ಅದಕ್ಕೆ ನಾವು ಜೇನನ್ನು ಸಂಸ್ಕರಣೆ ಮಾಡಿ ಇಡೋದ್ರಿಂದ ನಾವು ಅದನ್ನು ಹರಳುಗಟ್ಟುವಿಕೆಯನ್ನು ತಪ್ಪಿಸ್ಬೋದು. ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನನ್ನ ಒಂದು ದೂರವಾಣಿ ಕರೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ನನ್ನ ದೂರವಾಣಿ ಸಂಖ್ಯೆ 9632301030. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು. ಜನವರಿ ಮಾರ್ಚ್ ಮಧ್ಯೆ ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ. ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇದೀಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡವುಳ್ಳಾರ್ತಿ ಗ್ರಾಮದ ಕೃಷಿಕ ಟಿ ಶ್ರೀನಿವಾಸ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಹೈನುಗಾರಿಕೆ ಅನುಭವಗಳನ್ನು ತಿಳ್ಕೊಳ್ಳೋಣ. ತಮ್ಮ ಅನುಭವಗಳನ್ನು ಹೇಳಿಕೆಗ ನಮ್ಮ ಜೊತೆಗಿದ್ದಾರೆ ಚಳ್ಳಕೆರೆ ತಾಲೂಕು ದೊಡ್ಡವುಳ್ಳಾರ್ತಿ ಗ್ರಾಮದ ಹಿರಿಯ ರೈತರಾದಂಥ ಶ್ರೀನಿವಾಸ ರೆಡ್ಡಿ ಅವರು. ನಮಸ್ಕಾರ ಶ್ರೀನಿವಾಸ ರೆಡ್ಡಿ ಅವರಿಗೆ. ನಮಸ್ಕಾರ ಸರ್. ಶ್ರೀನಿವಾಸ ರೆಡ್ಡಿ ಅವರೇ, ತಾವು ಮೂಲತಃ ಕೃಷಿಕರು? ಹೌದು, ನಾವು ಮೂಲತಃ ಕೃಷಿಕರೇ. ನಾವು ಎಷ್ಟು ವರ್ಷದಿಂದ ನೀವು ಈ ಕೃಷಿ ಮಾಡ್ತೀರಿ? ನಾವು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ನಿಮ್ಮದು ಭೂಮಿ ಎಷ್ಟಿದೆ? ನಂದು 4 ಎಕರೆ ಭೂಮಿ ಇದೆ. ಈಗ ಕೃಷಿ ಭೂಮಿ 4 ಎಕರೆ ಇದೆ ಅಂತ ಹೇಳಿದ್ರಲ್ಲ, ನೀರಿನ ವ್ಯವಸ್ಥೆ ಇದೆ ಅಂದ್ರೆ ನೀರಾವರಿ ಮಾಡ್ತಿದ್ದಾರೆ ಅಥವಾ ಬೆದ್ಲು ಭೂಮಿನ? ನೀರಾವರಿ ಇದೆ ಸರ್ ನಮ್ದು. ಈಗ ನೀವು ಹೈನುಗಾರಿಕೆ ಮಾಡ್ತಾರಂತ ಕೇಳಿದೀವಿ, ಎಷ್ಟು ಹಸು ಇದಾವೆ, ಏನೇನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ? 5 ಹಸು ಇದಾವೆ ಸರ್ ನಮ್ಮದು. ಕುಡಿಯಲಿಕ್ಕೆ ನೀರು, ಮೇವು ಎಲ್ಲನೂ ವ್ಯವಸ್ಥೆನೂ ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದೀವಿ ಎಲ್ಲ. ನಾವು ಹೈನುಗಾರಿಕೆ ಮಾಡಲಿಕ್ಕೆ ಪ್ರಾರಂಭವಾಗಿ ಎಷ್ಟು ವರ್ಷ ಆಯ್ತು? ನಾವು 3 ವರ್ಷ ಆಯ್ತು ಸರ್ ಹೈನುಗಾರಿಕೆ ಮಾಡಿಕೊಂಡು. ಈಗ 5 ಹಸು ಇದಾವೆ ಅಂತ ಹೇಳಿದ್ರಲ್ಲ, ಯಾವ ತಳಿ ಎಲ್ಲಿಂದ ತಂದಿದ್ದೀರಿ? 2 ಜೆರ್ಸಿ ಇದಾವೆ, ಇನ್ನಿದ್ದವೆಲ್ಲ HF ಇದಾವೆ. ಎಲ್ಲ ನಾವು ಶಿರಾ ಕಡೆಯಿಂದ ನಾವು ತಂದಿದ್ದೀವಿ ಹಸುಗಳೆಲ್ಲ. ನಿಮಗೆ ಈ ಕೃಷಿಯಿಂದ ಹೈನುಗಾರಿಕೆ ಮಾಡಬೇಕಂತ ಯಾಕೆ ಅನ್ನಿಸ್ತು? ಸರ್ ಹೊಲಕ್ಕೆ ಗೊಬ್ಬರ ಆಗುತ್ತೆ, ಆಮೇಲೆ ನಮಗೆ ಉಪಕಸುಬನೂ ಆಗುತ್ತೆ. ಅದರಲ್ಲಿ ಇದನ್ನು ಚೆನ್ನಾಗಿದೆ, ಮಾಡ್ಕೊಂಡು ಹೋದ್ರೆ ಭಾಳ ಚೆನ್ನಾಗಿದೆ ಸರ್ ಅದು. ಈಗ ಗೊಬ್ಬರ ಆಗುತ್ತಂತ ನಾವು ಬೇರೆ ನಾಟಿ ಹಸುನ ಸಾಕ್ಬೋದು ಮತ್ತು ಬೇರೆ ವ್ಯವಸ್ಥೆ ಇರುತ್ತೆ, ಆದರೆ ನೀವು ಜೆರ್ಸಿನೇ ತಂದು ಅಂದರೆ ತಳಿ ಹಸುಗಳನ್ನೇ ತಂದು ನೀವು ಹೈನುಗಾರಿಕೆ ಮಾಡ್ತಿದ್ರಲ್ಲ, ಏನೋ ಒಂದು ಉದ್ದೇಶ ಅಂದರೆ ಆ ಹೈನುಗಾರಿಕೆ ಲಾಭದಾಯಕ ಅಂತ? ಅಥವಾ ನಮ್ಮ ಭಾಗದಲ್ಲಿ ಸ್ವಲ್ಪ ಮೊದಲು ಮಳೆ ಕಡಿಮೆ ಇತ್ತು, ಅದರಿಂದ ಕೃಷಿಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಿ ಹೈನುಗಾರಿಕೆ ಮಾಡಿದ್ರೆ ಸ್ವಲ್ಪ ಜೀವನಕ್ಕೆ ಒಳ್ಳೇದಾಗುತ್ತಂತ ಈ ಥರ ಯೋಚನೆ ಮಾಡಿದರೆ ಹೆಂಗೆ? ಹೌದು ಸರ್, ಎರಡನ್ನೂ ಯೋಚನೆ ಮಾಡಿ ಮಾಡಿರೋದು. ನಾವು ಒಳ್ಳೆ ಹಾಲು ಚೆನ್ನಾಗಿ ಬರುತ್ತೆ ಈ HF ಮತ್ತು ಈ ಜೆರ್ಸಿ ಹಸುಗಳಿಂದ. ನಾಟಿ ಹಸುದಿಂದ ಏನಂದ್ರೆ ಅಮ್ಮಮ್ಮ ಅಂದ್ರೆ 1 ಲೀಟರ್ದು 2 ಲೀಟರ್ ಕರ್ಕೋಬೋದು ಅಷ್ಟು ಬಿಟ್ಟರೆ ಅಷ್ಟೊಂದು ಲಾಭ ಇಲ್ಲ ಅದರಲ್ಲಿ. ಇದರಲ್ಲಿ ಚೆನ್ನಾಗಿ ಲಾಭ ಇದೆ. ನೀವು ಹೈನುಗಾರಿಕೆ ಮಾಡೋಕ್ಕಿಂತ ಮೊದಲು ಎಲ್ಲಾದರೂ ಅನುಭವ ತಗೊಂಡಿದ್ರೆ, ಯಾರನ್ನಾದ್ರೂ ಮಾಡಿದ್ದನ್ನು ನೋಡಿದ್ರೆ? ಮಾಡಿ ನೋಡಿರೋದು ನಾವು ನೋಡಿ ಕಲ್ತಿರ ಸರ್ ನಾವು ಇದೆಲ್ಲ. ಎಲ್ಲಿ ನೋಡಿದ್ರಿ? ಹುಬ್ಬಳ್ಳಿಯಲ್ಲಿ ಶಾಂಭವಿ ಡೈರಿ ಫಾರಂ ಅಂತಂದು, ಅಲ್ಲಿ ನಾವು ನೋಡಿಬಿಟ್ಟು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇದು ಮಾಡ್ಕೊಂಡು ಬಂದಿದ್ವಿ ಸರ್. ಅಲ್ಲಿ ಅಲ್ಲಿ ಎಷ್ಟು ವರ್ಷ ಇದ್ರೆ? ಇಲ್ಲ ಸರ್, ನಾವು ಜಸ್ಟ್ ಒಂದು 3 ದಿವಸ 4 ದಿವಸ ನೋಡ್ಕೊಂಡು ಬಂದಿದ್ವಿ ಅಷ್ಟೇ ಸರ್. ಅಲ್ಲಿ ಅಂದ್ರೆ ನೋಡ್ಲಿಕ್ಕೋಸ್ಕರ ಹೋಗಿದ್ರೆ? ನೋಡ್ಲಿಕ್ಕೋಸ್ಕರನೇ ಹೋಗಿದ್ವಿ ಸರ್. ಅಲ್ಲಿ ನೀವು ನೋಡಿ ಬಂದಿಂದ ಹಸು ತರಕ್ಕಿಂತ ಮೊದಲು ಬೇರೆ ಎಲ್ಲ ಒಂದು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ತಂದಿಂದ ಅದಕ್ಕೆ ಮೇವು ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಅದಕ್ಕೆ ಕೊಟ್ಟಿಗೆ ಇರ್ಬೋದು, ಇದೆಲ್ಲ ಯಾವ ರೀತಿ ಮಾಡ್ಕೊಂಡ್ರೆ? ಸರ್ ನಾವು 2-2.5 ಲಕ್ಷ ಇದು ಮಾಡಿಬಿಟ್ಟು ನಾವು ಕೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೇವೆಲ್ಲ ಸ್ವಂತ ನಾನೇ ಬೆಳ್ಕೊತಾ ಇದ್ದೀನಿ. ನಮಗೆ 2.5 ಇಂಚ್ ನೀರು ಬರುತ್ತೆ ನನ್ನ ಬೋರಲ್ಲಿ. ನೀರಿಂದು ಮೇವಿಂದು ಏನು ಕೊರತೆ ಏನಿಲ್ಲ. ಮೇವು ನೀರು ಎಲ್ಲ ಸ್ವಂತ ಇದ್ದರೆ ನಾವು ಈ ಹಸು ಸಾಕಾಣಿಕೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಶೆಡ್ಡು ಸೈಜ್ ಇದೆ ಸರ್, ಸೈಜಲ್ಲಿ ನಾವು ಸುತ್ತನೂ ಒಂದು 4 ಅಡಿವರೆಗೂ ಬಂಡೆ ಉಣಿಸಿದ್ದೀವಿ. ಆಮೇಲೆ ಮೇಲ್ಗಡೆ ಎಲ್ಲ ಟ್ರಸ್ ಹಾಕಿಬಿಟ್ಟು ಎಲ್ಲ ಶೀಟ್ ಹಾಕಿದ್ದೀವಿ. ಗಾಳಿ ವ್ಯವಸ್ಥೆಯನ್ನು ಫುಲ್ ಗಾಳಿ ಬೆಳಕು ಎಲ್ಲ ಇದೆ. ಅಂತ ಮಾಡಿರ್ತಾರೆ, ಅದು ಯಾವ ರೀತಿ ಮಾಡಿದ್ದಾರೆ? ಕೆಲವರೆಲ್ಲ ಬೇರೆ ಬೇರೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿರ್ತಾರೆ. ಅಂದರೆ ಜಾಸ್ತಿ ಹಸು ಇರೋ ಎರಡೂ ಕಡೆ ಹಸು ಮೇಯಲಿಕ್ಕೆ, ಅಂದರೆ ಹಸುಗಳು ಎರಡೂ ಕಡೆಯಿಂದ ನಿಲ್ಲಿಸಿ ಅದರ ಮೇವು ತಿನ್ನಲಿಕ್ಕೆ ಅನುಕೂಲ ಮಾಡಿರ್ತಾರೆ. ನೀವು ಯಾವ ರೀತಿ ಮಾಡಿದ್ರೆ? ನಾವು ಮುಖಾಮುಖಿನೇ ನಾವು ಮಾಡಿರಲ್ಲ ಗೋದಲಿ, ಸೆಂಟ್ರಲ್ ಮಾತ್ರ ಒಂದು ಗೋಡೆ ಕಟ್ಟಿದ್ದೀವಿ. ಆ ಕಡೆ 5 ಹಸು ಈ ಕಡೆ 5 ಹಸು ನಿಲ್ಲೋ ಥರ ನಾವು ಗೋದಲೆ ಮಾಡಿದ್ದೀವಿ. ಈ ಕಡೆ ಹಸು ಬಂದ್ಬಿಟ್ಟು ಆ ಕಡೆ ಮೇಯಂಗಿಲ್ಲ, ಆ ಕಡೆ ಹಸು ಬಂದ್ಬಿಟ್ಟು ಈ ಕಡೆ ಮೇಯಂಗಿಲ್ಲ, ಎಲ್ಲ ಓಡಾಕ್ತೀವಿ. ಸೂಪರ್ ಮೇಪಿಯರ್ ಹಸೆ ಹುಲ್ಲದು, ಅದು ಬಂದ್ಬಿಟ್ಟು ಅದು ಡೈಲಿ 2 ಟೈಮ್ ಕೊಡ್ತೀವಿ. ಒಣಹುಲ್ಲು ಒಂದು ಟೈಮ್ ಕೊಡ್ತೀವಿ, ಇನ್ನೇನು ನೀರು ಬೆಳಿಗ್ಗೆ ಟೈಮು ಒಂದು ಟೈಮ್ ಫುಡ್ ಕೊಡ್ತೀವಿ, ಸಾಯಂಕಾಲ ಒಂದು ಟೈಮ್ ಫುಡ್, ಎರಡು ಟೈಮ್ ಒಟ್ಟು ಫುಡ್ಡು, ಮೂರು ಟೈಮ್ ಮೇವು ನೀರು, ಇದೆಲ್ಲ ಚೆನ್ನಾಗಿ ವ್ಯವಸ್ಥೆ ಚೆನ್ನಾಗಿದೆ ಸರ್. ಅಲ್ಲ ಶೆಡ್ಡನ್ನು ನಿರ್ವಹಣೆ ಮಾಡೋದು ಅಂದರೆ ಬೆಳಿಗ್ಗೆ ಎದ್ದು ಸಗಣಿ ತೆಗೆದು ಅದನ್ನು ತೊಳೆಯೋದು ಯಾವ ಟೈಮಿಗೆ ಮಾಡ್ತೀರಿ, ಯಾರು ಮಾಡ್ತಾರೆ, ನಿಮಗೆ ಸಹಾಯಕ್ಕೆ ಯಾರ್ಯಾರಿದ್ದಾರೆ? ಸರ್ ನಾವು ನನ್ನ ಹೆಂಡತಿ ಇಬ್ಬರೇ ಸರ್ ನಾವು ಮಾಡ್ತಾ ಇರೋದು. ನಾವು ಇಬ್ಬರು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಹಸುಕ ಎಲ್ಲ ಸಗಣಿ ಎಲ್ಲ ತೆಗೆದಾಕ್ಬಿಟ್ಟು ಹಾಲು ಕರ್ಕೊಂಡು 7 ಗಂಟೆಗೆಲ್ಲ ಮತ್ತೆ ಹಾಲು ಹಾಕ್ಬಿಟ್ಟು ಮತ್ತೆ ಹೋಗ್ಬಿಟ್ಟು 8:30ವರೆಗೆಲ್ಲ ಹಸುಗಳೆಲ್ಲ ತೊಳೆದು ಎಲ್ಲ ಹೊರಗಡೆ ಕಟ್ಟಿ ಮೇವು ಹಾಕಿ 10-10.5 ವರ್ಷಕ್ಕೆಲ್ಲ ವಾಪಸ್ ಬರ್ತೀವಿ ಸರ್. ರಸ ಮೇವು ಅಂತ ಏನೋ ಮಾಡ್ತಾರೆ, ಅದನ್ನೇನಾದರೂ ಮಾಡ್ತೀರಾ ನೀವು? ಸರ್ ನಾವೇನು ಒಣಮೇವು ರಸಮೇವು ಮಾಡ್ಕೊತಾ ಇಲ್ಲ ಸರ್ ಸದ್ಯಕ್ಕೆ, ಅದು ಪ್ಲಾನಿಂಗ್ ಇದೆ ಮಾಡ್ಬೇಕಂತಂದು ಮುಂದಕ್ಕೆ ಅದು ಮಾಡ್ಬೇಕು ಸರ್. ಅದು ಬೇಸಿಗೆ ಕಾಲದಲ್ಲಿ ಬಂದಾಗ ಅದು ಸಮಸ್ಯೆ ಆಗುತ್ತೆ ಅಂತಂದು ಅದು ಮಾಡ್ಬೇಕು, ಅದು ಮಾಡ್ಕೊತೀವಿ. ನಮಗೂ ನಮ್ಮ ಡೈರಿ ಕಡೆಯಿಂದನೂ ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದು ಮಾಡ್ತೀವಿ ನಾವು. ಈ ಸದ್ಯಕ್ಕೇನೆ ಈಗ ಇಲ್ಲ ಸರ್. ನೀವೆಲ್ಲ ಶೆಡ್ ಮಾಡಿರೋದು ಎಲ್ಲ ನಿಮ್ಮ ಹೊಲದಲ್ಲೇ ಮಾಡಿದ್ದೀರಾ? ಹೌದು ಸರ್, ಎಲ್ಲ ನಮ್ಮ ಸ್ವಂತ ಜಮೀನಲ್ಲೇ ಮಾಡಿದ್ದೀವಿ ನಾವು. ನೀವು ಇಬ್ಬರಲ್ಲದೆ ಏನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಹೊಲದಲ್ಲಿ ಬೇರೆ ಕೆಲಸ ಇರ್ತವೆ, ಆ ಟೈಮ್ನಲ್ಲಿ ನಿಮಗೆ ಎರಡೂ ನಿರ್ವಹಣೆ ಮಾಡಲಿಕ್ಕಾಗಲ್ಲ, ಅಂಥ ಟೈಮ್ನಲ್ಲಿ ಏನು ಮಾಡ್ತೀರಾ? ಸರ್ ನಾವು ನಮ್ಮ ಜೊತೆಗೆ ಒಂದಿಬ್ಬರನ್ನ ಆಳಿಟ್ಕೊಂಡು ಅವತ್ತಿನ ಕೆಲಸ ನಾವು ಮಾಡಿಬಿಟ್ಟು ಅವ್ರ ಆಳಿನಿಗೆ ಬೇರೆ ಕೂಲಿ ಕೊಡ್ತೀವಿ ಸರ್. ಅದನ್ನ ಮಾಡಿಸ್ಬಿಟ್ಟು ಅದನ್ನ ನಮ್ಮ ಕೆಲಸ ನಾವು ಮಾಡ್ತಾನೆ ಇರ್ತೀವಿ, ಅವ್ರ ಕೆಲಸ ಅವರು. ಇಬ್ಬರೇ ನಿರ್ವಹಣೆ ಮಾಡೋಕ್ಕಾಗಲ್ಲ ಇದೆಲ್ಲ ಮಾಡೋಕ್ಕೇನೋ. ಅಕಸ್ಮಾತ್ ಹುಷಾರಿಲ್ಲ ಅಂತಂದ್ರೂ ಒಬ್ಬರ ಕೈಲಿ ಆಗಲ್ಲ. ನೀವು ಹುಷಾರಿಲ್ಲ ಅಂತಂದರೆ ನೀವು ನೋಡಲೇಬೇಕಿದು, ಇದು ನೋಡೇ ಮುಂದಕ್ಕೆ ಹೋಗ್ಬೇಕು. ಆ ಥರ ಇದೆ ಈ ಪೊಸಿಷನ್ ಹೈನುಗಾರಿಕೆದೇನಿದ್ರು ಜವಾಬ್ದಾರಿ ಜಾಸ್ತಿ ಇರಬೇಕು, ಮತ್ತು ಒಬ್ಬರ ಮೇಲೆ ಬಿಟ್ಟು ಹೋಗಂಗಿಲ್ಲ, ಎಲ್ಲ ಓನಾಗೆ ಮಾಡ್ಕೊಂಡು ಇದು ಮಾಡಿದ್ರೆ ಚೆನ್ನಾಗಿ ಇದಾಗ್ತಾ ಇದೆ ಸರ್. ಈಗ ನಮ್ಮ ಹಳ್ಳಿಗಳಲ್ಲಿ ಮೊದಲೆಲ್ಲ ನಾಟಿ ಹಸುಗಳು ಇರ್ತಿದ್ವು, ಅವು ಏನು ಬೆಳಿಗ್ಗೆ ಬಿಟ್ಕೊಂಡು ಅಡವಿ ಹೊಡೆದ್ರೆ ಸಾಯಂಕಾಲ ವಾಪಸ್ ಹೊಡ್ಕೊಂಡು ಬರ್ತಿದ್ರು, ಅಡವಿಯಾಗಿ ಎಲ್ಲ ಮೇವು ಮೇಯ್ಕೊಂಡು ಬರ್ತಿದ್ವು. ಅವಕ್ಕೆ ಅಷ್ಟು ಜಾಸ್ತಿ ಕಾಳಜಿ ವಹಿಸೋದು ಬೇಕಿದ್ದಿಲ್ಲ. ಆದರೆ ಈಗ ಹೈನುಗಾರಿಕೆ ಮಾಡೋದ್ರಿಂದ ನಮ್ಮ ಹಸುಗಳಷ್ಟು ಇವು ಗಟ್ಟಿ ಬರೋದಿಲ್ಲ, ಆಮೇಲೆ ಇವಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಭಾಳ ಸೂಕ್ಷ್ಮ ಜೀವಿಗಳು ಇವು, ಯಾಕಂದರೆ ನಮಗೆ ಎಷ್ಟು ಇಳುವರಿ ಚೆನ್ನಾಗಿ ಕೊಡ್ತಂದ್ರೂ ಅಷ್ಟೇ ಚೆನ್ನಾಗಿ ಅವನ್ನ ಕಾಳಜಿ ಮಾಡಬೇಕಾಗುತ್ತೆ. ಈ ಥರ ಸಮಸ್ಯೆಗಳೇನಾದರೂ ಅಂದರೆ ಅದಕ್ಕೇನಾದರೂ ಆರೋಗ್ಯ ಸರಿ ಇಲ್ಲದಾಗ ಅಂಥ ಟೈಮ್ನಲ್ಲಿ ಆಗಿದ್ದುಂಟ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ದೀರಾ? ಸರ್ ಇದರಲ್ಲೇನು ಭಾಳಷ್ಟು ಆಡದೊಟ್ಟುಗಳು ಇದಾವೆ, ಇದರಲ್ಲೇನು ಇಲ್ಲ ಅಂತಂದಲ್ಲ. ಇದರಲ್ಲಿ ಮೇಯ್ನ್ ಅಂತಂದರೆ ಕೆಚ್ಚಲು ಬಾವು ಅಂತಂದು ಬರುತ್ತೆ. ಈ ಕೆಚ್ಚಲು ಬಾವು ಬಂದುಬಿಟ್ರೆ ನಮಗೆ 10 ಲೀಟ್ರ್ ಕರಿ ಅಂತ ಹಸು ಬರೀ 1 ಲೀಟ್ರ್ 2 ಲೀಟ್ರ್ ಕರೀತದೆ. ಇದನ್ನು ನಿರ್ವಹಣೆ ಮಾಡಬೇಕಂದ್ರೆ ನಾವು ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ಅರಿಶಿನ ಸುಣ್ಣ ಲೋಳೆ ಸರ ಇದನ್ನೆಲ್ಲ ಇದು ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆಲ್ಲ ಹಚ್ಚಿಬಿಡ್ತೀವಿ. ಒಂದು ದಿವಸಕ್ಕೆ 3 ಸಾರಿ ಹಚ್ಚಿಬಿಟ್ಟು ಇದು ಮಾಡ್ತೀವಿ. ಹಚ್ಚೋಕ್ಕಿಂತ ಮುಂಚೆಲೆ ಒಂದು ಐಸು ಗಡ್ಡೆ ತೊಗೊಂಡು ಅದಕ್ಕೆಲ್ಲ ಕೆಚ್ಚಲಿಗೆಲ್ಲ ತಿಕ್ಕಿ ಅದನ್ನೆಲ್ಲ ಇದು ಮಾಡಿಬಿಟ್ರೆ ಸ್ವಲ್ಪ ಬಾವು ಕಡಿಮೆ ಆಗುತ್ತೆ. ಒಂದು 3-4 ದಿವಸಕ್ಕೆ ಕೆಚ್ಚಲು ಬಾವು ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ಕಾಲು ಬಾವು ಜ್ವರ ಬರುತ್ತೆ, ಅದಕ್ಕೂ ಕಾಲಕ್ಕೆ ಎಲ್ಲ ನಾವು ಇಂಜೆಕ್ಷನ್ ಇದೆಲ್ಲ ಮಾಡಿಸ್ಕೊತ ಇದ್ರೆ ಏನು ಸಮಸ್ಯೆನೂ ಆಗೋದಿಲ್ಲ ಸರ್. ಅದು ಈಗ ಇಲಾಖೆಯಿಂದ ಪ್ರತಿಯೊಂದು ಜಾನುವಾರಿಗೂ ಒಂದು ಟ್ಯಾಗ್ ಮಾಡಿದ್ದಾರೆ, ನಂಬರ್ ಎಲ್ಲ ಕೊಟ್ಟಿರ್ತಾರೆ, ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಯಾವುದಾದಕ್ಕೆ ಏನೇನು ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆನೆಲ್ಲ ಅವ್ರನ್ನ ನೋಂದಣಿ ಮಾಡ್ಕೊಂಡಿರ್ತಾರೆ. ನೀವು ಹಸುಗಳಿಗೆ ಮಾಡಿಸಿದ್ದಾರೆ? ನಾವು ಪ್ರತಿಯೊಂದು ಹಸುಗೂ ಟ್ಯಾಗ್ ಹಾಕ್ಸಿದ್ದೀವಿ, ಪ್ರತಿಯೊಂದು ಹಸುಗೂ ಇನ್ಸೂರೆನ್ಸ್ ಇದೆ. ನಮ್ಮ ಡೈರಿ ಕಡೆಯಿಂದ ಎಲ್ಲ ಏನು ಮಾಹಿತಿ ಕೊಟ್ಟು ಇನ್ಸೂರೆನ್ಸ್ ಪ್ರತಿಯೊಂದು ಹಸುಗು ಇನ್ಸೂರೆನ್ಸ್ ಮಾಡಿಸಿ ಮಾಡಿಸಿ ಅಂತಂದು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅವೆಲ್ಲ ನಾವು ಮಾಡಿಸಿದ್ವಿ. ಆಮೇಲೆ ನಮಗೆ ನಮ್ಮ ಪಶು ವೈದ್ಯಾಧಿಕಾರಿಗಳು ಕೂಡ ನಮಗೆಲ್ಲ ಸಲಹೆ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಬಂದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಏನಿಲ್ಲ ಸರ್ ನಮಗೆ ಸದ್ಯಕ್ಕೆ. ಈಗ ಪಶು ವೈದ್ಯಾಧಿಕಾರಿಗಳು ಸಲಹೆ ಕೊಡ್ತಾರಂದ್ರೆ ಎಲ್ಲಿ, ಚಳಕೆರೆಯಿಂದ ಬರ್ತಾರಾ ಅಥವಾ ನಿಮ್ಮ ಉಳ್ಳಾರ್ತಿಯಲ್ಲಿ ಏನಾದರೂ ಅದು ಒಂದು ಯೂನಿಟ್ ಇದೆಯಾ? ಪಶು ಚಿಕಿತ್ಸಾಲಯ ನಮ್ಮ ದೊಡ್ಡ ಉಳ್ಳಾರ್ತಿಯಲ್ಲೇ ಇದೆ. ಎಲ್ಲದಕ್ಕೂ ಬಂದು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಪಾಪ ಪರವಾಗಿಲ್ಲ, ಚೆನ್ನಾಗಿ ಇದು ಮಾಡ್ತಾರೆ ಡಾಕ್ಟ್ರು. ಈಗ ಅವು ಕರವಾಗ್ತಾವಲ್ಲ, ಕರುಗಳನ್ನ ಏನು ಮಾಡ್ತೀರಾ? ಸರ್ ನಾವು ಕರುಗಳನ್ನ ಹೆಣ್ಣು ಕರುಗಳನ್ನಾದರೂ ಸರಿನೇ, ಇದು ಓರಿ ಕರ ಆದರೂ ಸರಿನೇ, ನಾವು ಯಾವ ಮಾರೋದಿಲ್ಲ. ಕೆಲವು ಜನ ಎಲ್ಲ ಓರಿ ಕರ ಅಂತಂದು ಮಾರ್ತಾರೆ, ನಾವು ಮಾರಲ್ಲ. ನಾವೆಲ್ಲ ಅದನ್ನ ಚೆನ್ನಾಗಿ ಸಾಕಿ ಬೆಳೆಸಿ ಮುಂದೆ ದೊಡ್ಡ ಇದು ಮಾಡ್ಕೊಂತೆ, ಚೆನ್ನಾಗಿದ್ದಾವೆ ಸರ್. ಅವುಗಳಿಂದ ಸಿಗುವಂತ ಒಂದು ಗೊಬ್ಬರ, ಸಗಣಿ ಗೊಬ್ಬರನ ನೀವು ಹೊಲಕ್ಕೆ ಬಳಕೆ ಮಾಡ್ತೀರಿ? ಹೌದು ಸರ್, ಹೊಲಕ್ಕೆ ನಾವು ಬಳಕೆ ಮಾಡ್ಕೊತ ಇದ್ವಿ. ಅದರಿಂದ ನಮಗೆ ಚೆನ್ನಾಗಿ ಮೆಕ್ಕೆಜೋಳ ಟೊಮೊಟೊ ಇದೆಲ್ಲ ಚೆನ್ನಾಗಿ ಇಳುವರಿ ಚೆನ್ನಾಗೂ ಬರ್ತಾ ಇದೆ ಸರ್. ಒಂದು ಹಸು ನಿಮಗೆ ಎಷ್ಟು ಹಾಲು ಕೊಡುತ್ತೆ ಒಂದು ಹೊತ್ತಿಗೆ? ಒಂದು ಹೊತ್ತಿಗೆ ಬಂದ್ಬಿಟ್ಟು 10 ಲೀಟ್ರ್ ಹಾಲು ಕೊಡುತ್ತೆ ಸರ್. ಡೈಲಿ 20 ಲೀಟ್ರ್ ಹಾಲು ಆಗುತ್ತೆ ಒಂದು ಹಸುಗೆ. ಅದು ಬಂದ್ಬಿಟ್ಟು 3-4 ತಿಂಗಳು 5 ತಿಂಗಳು ಕರೆಯುತ್ತೆ. 5 ತಿಂಗಳಾದ್ಮೇಲೆ ಗಬ್ಬ ಆಗೈತಂದ್ರೆ ನೆಕ್ಸ್ಟ್ ಮುಂದಿನ ಬರೋ ಇದಕ್ಕೆ ಚೆನ್ನಾಗಿ ಹಾಲು ಕರೆಯುತ್ತೆ ಅಂತಂದು ನಾವು 7 ತಿಂಗಳಿಗೇನೆ ಕೈ ಬಿಟ್ಬಿಡ್ತೀವಿ. ಕೈ ಬಿಟ್ಬಿಟ್ಟು ಅವಾಗೆಲ್ಲ ರೆಸ್ಟ್ ಪಿರಿಯಡ್ ಅಂತಂದು ಅದಕ್ಕೆ ರೆಸ್ಟ್ ಪಿರಿಯಡ್ ಕೊಟ್ಬಿಡ್ತೀವಿ. ಅವಾಗ ಈಗ ನಿಮಗೆ 5 ಹಸು ಅಂದರೆ ಕನಿಷ್ಠ ಒಂದು 3 ಹಸದ ಯಾವಾಗಲೂ ಹಾಲು ಕೊಡ್ತಿರ್ತಾವ ಸರ್? ಎಲ್ಲನೂ ಇವಾಗ ಆಲ್ರೆಡಿ ಈಗಲಾಗಿದಾವ, ಅದರಿಂದ 1 ಹಸು ಮಾತ್ರ ಕರೀತಾ ಇದೆ. ಇನ್ನಿದ್ದೆಲ್ಲಾನು ಇವಾಗೆಲ್ಲ ಡ್ರೈಗೆ ಬಿಟ್ಟಿದ್ದೀವಿ ಇವಾಗೆಲ್ಲ. ನಿಮ್ಮ ಹಾಲನ್ನ ಎಲ್ಲಿ ಮಾರಾಟ ಮಾಡ್ತೀರಾ? ನಮ್ಮ ದೊಡ್ಡ ಉಳ್ಳಾರ್ತಿಯಲ್ಲೇ KMF ಡೈರಿ ಇದೆ. ಆ ಡೈರಿಗೇನೆ ನಾವು ಡೈರಿ ಇದು ಮಾಡ್ತಾ ಇದ್ವಿ ಸರ್ ಎಲ್ಲ. ನಾವು ಡೈರಿಗೆ ಅದಕ್ಕೆ ಡೈರೆಕ್ಟರ್ ನಾವು. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಡೈರಿ ಕೂಡ. ಡೈರಿಯಿಂದ ಕೆಲವೊಂದು ನಿಮಗೆ ಸಲಹೆಗಳು ಬರ್ತವೆ ಅಂದ್ರೆ ಅದಕ್ಕೆ ಇಂಜೆಕ್ಷನ್ ಮಾಡಿಸೋದಿರ್ಬೋದು ಅಥವಾ ಫುಡ್ ಕೊಡೋದಿರ್ಬೋದು, ಯಾವ ರೀತಿ ಒಂದು ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಸರ್? ನಮಗೆ ಡೈರಿಯಿಂದ ಫುಡ್ಡು ಬರುತ್ತೆ. ಫುಡ್ಡು 1,100 ರೂಪಾಯಿ ಒಂದು ಪಾಕೆಟ್ 50 ಕೆಜಿದು. ಅದು ನಮಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 10-12 ಪಾಕೆಟ್ ಹೋಗುತ್ತೆ. ಆಮೇಲೆ ನಮ್ಮ ಡೈರಿಯಿಂದ ಕ್ಯಾಲ್ಸಿಯಮ್ಮು, ಮಿನರಲ್ ಮಿಕ್ಸರು, ಈ ಪ್ರತಿಯೊಂದನ್ನು ಹಸುಕ್ಕೆ ಏನೇನು ಬೇಕೋ ಅದೆಲ್ಲನೂ ನಮ್ಮ ಡೈರಿಯಿಂದ ಕೊಡ್ತಾ ಇದ್ದಾರೆ. ಚೆನ್ನಾಗಿ ನಿರ್ವಹಣೆನೂ ಮಾಡ್ತಾ ಇದ್ದಾರೆ ಅವರು. ನಮಗೂ ಸಮಸ್ಯೆ ಏನು ಅನ್ಸಲ್ಲ. ಅದು ನೀವು ಹಾಲು ಯಾವ ರೇಟ್ನಲ್ಲಿ ಹಾಕ್ತೀರಿ ಸರ್? ನಮಗೆ 1 ಲೀಟ್ರ್ ಬಂದುಬಿಟ್ಟು 27.50 ರೂಪಾಯಿ ಬೀಳುತ್ತೆ ಸರ್. ಅದರಿಂದ 5 ರೂಪಾಯಿ ಸಹಾಯಧನ ಬರುತ್ತೆ 1 ಲೀಟ್ರ್ ಸರ್ಕಾರದಿಂದ. ಅಲ್ಲಿಗೊಂದು 33-34 ರೂಪಾಯಿ ಬೀಳುತ್ತೆ. ಶ್ರೀನಿವಾಸ ರೆಡ್ಡಿ ಅವರು, ಈಗ ಈ ಹೈನುಗಾರಿಕೆ ಬಿಟ್ಟು ನಿಮ್ಮ ಹೊಲದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿತೀರಿ ಸರ್? ನಾವು ಮೆಕ್ಕೆಜೋಳ, ಟೊಮೊಟೊ ಇವೆಲ್ಲ ಬೆಳಿತೇವೆ. ಮೆಕ್ಕೆಜೋಳ ಆಲ್ರೆಡಿ ಇವಾಗ 2 ಎಕರೆ ಮೆಕ್ಕೆಜೋಳ ಇದೆ, 1 ಎಕರೆ ಟೊಮೊಟೊ ಇದೆ, ಇನ್ನು 1 ಎಕರೆ ಬಂದ್ಬಿಟ್ಟು ಹಸುಗಳಿಗೆ ಮೇವು ಇಟ್ಕೊಂಡಿದ್ದೀನಿ. ಅಷ್ಟೊಂದು ಇದೆ ಸರ್ ನಮ್ಮಿದ್ರಲ್ಲಿ. ನಿಮಗೆ ಹೈನುಗಾರಿಕೆ ಲಾಭದಾಯಕ ಅನ್ನಿಸುತ್ತೆ ಅಥವಾ ಕೃಷಿ ಮಾಡೋದು ಲಾಭದಾಯಕ ಅಂತ ಅನ್ನಿಸ್ತದೆ ಸರ್? ಇದು ಹೈನುಗಾರಿಕೆ ಉಪಕಸಬು ಸರ್. ಇದು ಈ ಉಪಕಸಬು ಇದ್ರೇ ನಮ್ಗೆ ಇವಾಗ ಕೂಲಿ ನಾಲಿ ಅದಕ್ಕೆಲ್ಲ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಇದಾಗುತ್ತೆ. ಪರವಾಗಿಲ್ಲ, ಇದು ಉಪಕಸಬು ಅಂತಂದಿದ್ರೂ ಇದರಲ್ಲಿ ಇನ್ನೇ ಒಂದು ಪಾರ್ಟ್ ಟೈಮ್ ಬೇಕಾದರೂ ಒಳ್ಳೆ, ಇದನ್ನೇ ಉಪಕಸಬು ಬಿಟ್ಟು ಬೇರೆ ಇನ್ನೇ ದೊಡ್ಡ ಕಸಬು ಮಾಡ್ಕೊಂಡು ಬೇಕಾದ್ರೂ ಹೋಗ್ಬೋದು. ಚೆನ್ನಾಗಿದೆ ಇದರಲ್ಲಿ. ಒಟ್ಟು ಮೇವು ನೀರು ಎಲ್ಲ ಸ್ವಂತ ಇರಬೇಕು, ಏನು ಕೊಳ್ದಂಗಿದ್ರೆ ಎಲ್ಲಾನು ಲಾಭನೇ ನಮ್ಗಿದೆ ಇದ್ರಲ್ಲಿ ಸರ್. ನಿಮ್ಮ ಊರಲ್ಲಿ ನೀವು ಅಲ್ಲದೆ ಇನ್ನು ಹೈನುಗಾರಿಕೆ ಮಾಡಿರೋಂಥ ನಿಮ್ಮ ಸ್ನೇಹಿತರು ಇದ್ದಾರಾ? ಇದ್ದಾರೆ ಸರ್, ಬೇಕಾದಷ್ಟು ಜನನೂ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲಾನು. ಈ ಹೈನುಗಾರಿಕೆ ಪ್ರೋತ್ಸಾಹ ಮಾಡಲಿಕ್ಕೆ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳೆಲ್ಲ ಇದ್ದಾವೆ, ಆಮೇಲೆ ಸಾಕಷ್ಟು ಸಹಾಯನೂ ಇರುತ್ತೆ. ಅದರ ಒಂದು ಇಲಾಖೆ ಒಂದು ಸೌಲಭ್ಯಗಳನ್ನು ಯಾವ ರೀತಿ ಪಡ್ಕೊತೀರಿ ನೀವು? ನಾವೇನು ಸದ್ಯಕ್ಕೆ ಇಲಾಖೆಯಿಂದ ಯಾವುದನ್ನು ಸೌಲಭ್ಯ ನಾವು ಪಡ್ಕೊಂಡಿಲ್ಲ ಸರ್. ನಾವು ಸ್ವಂತ ಬಂಡವಾಳ ಹಾಕ್ಬಿಟ್ಟು ನಾವು ಮಾಡ್ಕೊಂಡಿದ್ದೀವಿ. ಇಲಾಖೆಯಿಂದ ಕೊಟ್ಟರು ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಸರ್ ಕೊಟ್ಟರೆ. ಈಗ ಹೈನುಗಾರಿಕೆ ಮಾಡ್ಬೇಕಂದ್ರೆ ಮುಖ್ಯವಾಗಿ ನೀರಿನ ವ್ಯವಸ್ಥೆ ಇರಬೇಕು, ಜೊತೆಗೆ ಮೇವು ಬೆಳಿಲಿಕ್ಕೆ ಒಂದು ಸ್ವಲ್ಪನಾದರೂ ಜಾಗ ಇರಬೇಕು, ಶೆಡ್ ಕಟ್ಕೊಳ್ಳಿಕ್ಕೆ ಒಂದಿಷ್ಟು ಜಾಗ ಬೇಕು. ಇದೆಲ್ಲ ನಿಮಗೆ ಅನುಕೂಲ ಇರೋದ್ರಿಂದ ನೀವು ಇದನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಹೇಳ್ಬೋದು. ಹೌದು ಸರ್, ಇದರಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ನಮ್ಗೆ ಆಸೆ ಇದೆ, ಮಾಡ್ತೇವೆ. ಇನ್ನೊಂದು 10-15 ಹಸು ಸಾಕ್ಬಿಟ್ಟು ಒಳ್ಳೆ ಇದು ಮಾಡಬೇಕು ಅಂತಂದಿದ್ದೀವಿ ಸರ್ ನಾವು. ಒಳ್ಳೆಯದು ಶ್ರೀನಿವಾಸ ರೆಡ್ಡಿ ಅವರೇ, ಸಾಕಷ್ಟು ಮಾಹಿತಿಯನ್ನು ನೀವು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರೆ ಹೈನುಗಾರಿಕೆಯಲ್ಲಿ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಮತ್ತು ಅದು ಒಂದು ನಮ್ಮ ಸರ್ಕಾರ ಹೇಳ್ತಾ ಇದೆ ಅಂದರೆ ರೈತರ ಒಂದು ಆದಾಯನ ದ್ವಿಗುಣ ಮಾಡಬೇಕು ಅಂತಂದರೆ ಅದು ಸುಮ್ಮನೆ ದ್ವಿಗುಣ ಆಗಲ್ಲ. ನಾವು ಇಂಥ ಒಂದು ಉಪಕಸಬುಗಳನ್ನು ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಣೆ ಇರ್ಬೋದು, ಮೇಕೆ ಸಾಕಣೆ ಇರ್ಬೋದು, ಜೇನು ಕೃಷಿ ಮಾಡ್ತಾರೆ ಕೆಲವರೆಲ್ಲ, ಏನಾದರೂ ಒಂದು ಮಾಡಿದರೆ ಕೃಷಿ ಜೊತೆಗೆ ನಮಗೆ ಖರ್ಚುಗಳನ್ನು ನೀಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಯಾರಿಗೆ ನಾವು ಹೊರೆ ಅನಿಸೋದಿಲ್ಲ, ಬೇರೆ ಒಂದು ಸಾಲ ಮಾಡಿ ಮಾಡೋಂಥ ಒಂದು ಸಂದರ್ಭ ಬರೋದಿಲ್ಲ. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ದೊಡ್ಡ ಉಳ್ಳಾರ್ತಿ ಗ್ರಾಮದ ಕೃಷಿಕ ಟಿ ಶ್ರೀನಿವಾಸ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಹಾಸನ ಜಿಲ್ಲೆ ಹಾಸನ ತಾಲೂಕು ಗೌಡಿಗೆರೆಯ ಜಿಆರ್ ಸೋಮಶೇಖರ್ ಅವರು ನುವಾಲ್ಗಿಯನ್ನ ಬಳಕೆ ಮಾಡಿಕೊಂಡಿದ್ದಾರೆ, ಅವರ ಅನುಭವವನ್ನು ಇವತ್ತು ತಿಳಿಸುತ್ತಿದ್ದಾರೆ ಶ್ರೋತೃಗಳೇ. ಹೇಳಿ ಸೋಮಣ್ಣ ಅವರೇ. ನಿವಾಲ್ಗಿ ಒಂದು 6-7 ವರ್ಷದಿಂದನೇ ನನ್ನ ಗಮನಕ್ಕೆ ಬಂತು. ಏನು ಒಂದು ಬಾಟ್ಲಲ್ಲೆಲ್ಲ ಎಕರೆಗಟ್ಟಲೆ ಬೆಳೆ ಬೆಳಿಬಹುದು ಅನ್ನೋ ಮಾತು ಹೇಳ್ತಾರಲ್ಲ ಏನು ಅಂತ ನನಗೆ ನಂಬಿಕೆ ಸಾಕಾಗ್ಲಿಲ್ಲ. ಹಾಗೂ ನಾನು ಬೆಳೆ ಮೇಲೆ ಪ್ರಯೋಗ ಮಾಡಲಿಲ್ಲ. ಅದ ಮನೆ ಮುಂದೆ ಒಂದು 20 ವರ್ಷದ ದಾಸವಾಳ ಗಿಡಕ್ಕಿಂತ ಮರ ತರನೇ ಇತ್ತು. ಅದಕ್ಕೊಂದು ಸ್ಪ್ರೇ ಕೊಟ್ಟೆ. ಆ 20 ವರ್ಷದಲ್ಲಿ ಕಾಣದಿರೋ ಚೇಂಜಸ್ 2 ವಾರದಲ್ಲಿ ಕಂಡು ಬಂತು. ದೊಡ್ಡ ದೊಡ್ಡದು ಹೆಂಗೋ ತಡ್ಕೊಂಡಿರುತ್ತೆ, ಬೇಗ ಬೆಳಿಬೇಕು ಅಂತ ಏನು ನಮ್ಗೆ ಇರಲ್ಲ. ಸಸಿಗಳು ಬೇಗ ಬೆಳಿಬೇಕು ಅನ್ನೋದಿರುತ್ತೆ. ನನ್ನ ಜಮೀನಲ್ಲಿ ಅಲ್ಲೇ ಒಂದಷ್ಟು ಮಣ್ಣನ್ನು ತಿಕ್ಕೊಂಡು ಬರೀ ಮಣ್ಣು ಮಾತ್ರ ಪ್ಯಾಕೆಟಿಗೆ ಹಾಕಿ ಬೀಜ ಹಾಕಿ ಆಮೇಲೆ ನಿವಾಲ್ಗಿ ಸ್ಪ್ರೇ ಕೊಡ್ತಾ ಬಂದೆ. ಯಾವ ಗೊಬ್ಬರನೂ ಕೊಡಲಿಲ್ಲ, ಬರೀ ಮಣ್ಣು. ಬರೀ ಅಷ್ಟರಲ್ಲೇ ನನಗೆ ನರ್ಸರಿ ಕ್ಲಿಕ್ ಆಯಿತು. ನಾನು ಸ್ವಲ್ಪ ಆರ್ಥಿಕವಾಗಿ ಸೋತಿದ್ದೆ.

ಅವರು ಪರ್ಟಿಕ್ಯುಲರ್ ಅಂದ್ರೆ ನಮಗೆ ಈ ತರ ರೈಸೋಬಿಯಂ ಜೀವಾಣು ಬಗ್ಗೆ ಹೇಳಿ ಅಂತ ನಮಗೆ ಕೇಳ್ತಾರೆ. ಈ ತರ ನಾವು ದ್ವಿದಳ ಧಾನ್ಯಗಳು ಬೆಳೀತಾ ಇದೀವಿ ಮೇಡಮ್, ಅದು ಯಾವ ರೀತಿ ಮಾಡ್ಬೇಕು, ಬೀಜೋಪಚಾರ ಮಾಡಿದ್ರೆ ಒಳ್ಳೇದಾ ಇಲ್ಲ ನೇರವಾಗಿ ಮಣ್ಣಿಗೆ ಹಾಕ್ಬೋದಾ, ಯಾವ ರೀತಿ ನಾವು ಮಾಡ್ಬೋದು ಅಂತ ಕೇಳಿದಾಗ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಮತ್ತೆ ರೈಸೋಬಿಯಂ ಬಿಟ್ಟು ಬೇರೆ ಯಾವ್ದಿದೆ ಅಂತ ಕೇಳಿದಾಗ ನಾವು ಟ್ರೈಕೋಡರ್ಮಾ ಅಂತ ಇನ್ನೊಂದಿದೆ, ಅದು ಇಲ್ಲಿ ತೆಂಗು ಮತ್ತೆ ಅಡಿಕೆ ಬೆಳೆ ಜಾಸ್ತಿ ಇರೋದ್ರಿಂದ ಬೇರು ಕೊಳೆ ರೋಗ ಜಾಸ್ತಿ ಬರುತ್ತೆ. ಈ ಟ್ರೈಕೋಡರ್ಮಾ ಹಾಕೋದ್ರಿಂದ ಆ ಬೇರು ಕೊಳೆ ರೋಗ ಸ್ಥಗಿತಗೊಂಡು ಚೆನ್ನಾಗಿ ತೆಂಗು ಮತ್ತೆ ಅಡಿಕೆ ಚೆನ್ನಾಗಿ ಬರುತ್ತೆ. ಇದ್ರ ಬಗ್ಗೆನೇ ನಾವು ಜಾಸ್ತಿ ಮಾಹಿತಿ ಕೊಡ್ತಾ ಇದ್ದೀವಿ. ಮತ್ತೆ ಸೂಡೋಮೋನಸ್ ಅಂತಾನೂ ಕೊಡ್ತೀವಿ, ಅದು ಬಂದು ದಾಳಿಂಬೆ, ಇಲ್ಲಿ ಹೇರಳವಾಗಿ ದಾಳಿಂಬೆ ಬೆಳೆಯೋದ್ರಿಂದ ಸೂಡೋಮೋನಸ್ ಅನ್ನೋದನ್ನು ಮಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ಅದು ಉತ್ಪಾದನೆ ಸ್ಥಗಿತಗೊಂಡಿರೋದ್ರಿಂದ ನೆಕ್ಸ್ಟ್ ಏಪ್ರಿಲ್ ನಂತರ ಮಾಡಬೇಕು. ರೈತರಿಂದ ತುಂಬಾ ನಮಗೆ ಇದು ಬರ್ತಾ ಇದೆ, ಡಿಮಾಂಡ್ ಬರ್ತಾ ಇದೆ. ಹಾಗಾಗಿ ನಮ್ಮ ವಿಜ್ಞಾನಿಗಳು ನಮ್ಮ ವಿಶ್ವವಿದ್ಯಾನಿಲಯದವರು ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ರೈಸೋಮಿಯಂ ಮತ್ತು ಈ ಒಂದು ಟ್ರೈಕೋಡರ್ಮಾ